ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ನಮಸ್ಕಾರ ಡಾಕ್ಟರ್ ರಮೇಶ್ ಅವರೇ. ನಮಸ್ಕಾರ ಜಗದೀಶ್ ಅವರೇ. ನಾವು ಹೈನು ರಾಸುಗಳನ್ನು ಸಾಕಾಣಿಕೆ ಮಾಡುವಾಗ ವಿವಿಧ ಸಮಸ್ಯೆಗಳನ್ನು ಎದುರಿಸ್ತೇವೆ. ಹೌದು, ಅವುಗಳಲ್ಲಿ ಈ ರೋಗಗಳ ಸಮಸ್ಯೆ ಬಹಳ ಮುಖ್ಯವಾದಂಥದ್ದು. ಹೌದು, ಮತ್ತು ಕಾಲಕ್ಕೆ ಅನುಗುಣವಾಗಿ ನಮ್ಮ ಜಾನುವಾರುಗಳಿಗೆ ರೋಗಗಳು ಬರ್ತವೆ. ಹೌದು, ಆ ಒಂದು ಹವಾಮಾನ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ನಿರ್ವಹಣಾ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ. ಹೌದು, ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆಯಲ್ಲಿ ಹೈನು ರಾಸುಗಳನ್ನು ಬಾಧಿಸುವಂಥ ಮುಖ್ಯವಾದ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡಬೇಕು. ಮುಖ್ಯವಾಗಿ ಬೇಸಿಗೆಯಲ್ಲಿ ಹೈನು ರಾಸುಗಳಿಗೆ ಯಾವ್ಯಾವ ರೋಗಗಳು ಬರ್ತವೆ ಅಂತೀರಿ? ಮೊದಲೇದಾಗಿ ಸುಮಾರು ಹಲವಾರು ಕಾಯಿಲೆಗಳು ನಮ್ಮ ಜಾನುವಾರುಗಳನ್ನು ಕಾಡ್ತಾ ಇರುತ್ತೆ ಬೇಸಿಗೆ ಕಾಲದಲ್ಲಿ. ಅದರಲ್ಲಿ ನಮ್ಮ ರೈತ ಬಾಂಧವರಿಗೆ ನಾವು ಮುಖ್ಯವಾಗಿ ಸೂಚಿಸಬೇಕಿರ್ತಕ್ಕಂಥ ಕೆಲವು ಕಾಯಿಲೆಗಳನ್ನ ಇಲ್ಲಿ ನಾನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಮೊದಲನೇದಾಗಿ ಕಾಲುಬಾಯಿ ರೋಗ, ಎರಡನೇದಾಗಿ ಗಳಲೆ ರೋಗ, ಅಂದರೆ ಅದಕ್ಕೆ ಪ್ಯಾಸ್ಚುರಲೋಸಿಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ, ಅಥವಾ ಹೆಮರೇಜಿಕ್ ಸೆಪ್ಟಿಸೀಮಿಯಾ ಅಂತ ಇಂಗ್ಲೀಷ್ನಲ್ಲಿ ಅದು ಹೇಳ್ತೀವಿ. ಸಂಕ್ಷಿಪ್ತವಾಗಿ HS ಸಂಕ್ಷಿಪ್ತವಾಗಿ HS ಅಂತ ಹೇಳ್ತೀವಿ. ನೀವು ಡಾಕ್ಟರ್ ಹತ್ರ, ನಮ್ಮ ರೈತರು ಹೋಗಿ ಡಾಕ್ಟರ್ ಹತ್ರ ಕೇಳಿದ್ರೆ HS ಬಂದಿದೆ ಅಂತ ಹೇಳ್ತಾರೆ, ಅವಾಗ ನೀವು ಅದು ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೋಸ್ಕರ ಅದಕ್ಕೆ ಗಳಲೆ ರೋಗ ಅಂತ ನಿಮ್ಮ ಮನಸ್ಸಿನಲ್ಲಿ ಅದು ಇರಲಿ. ಮೂರನೇದು ಚಪ್ಪೆ ರೋಗ. ಚಪ್ಪೆ ರೋಗ ಅಂತಂದ್ರೆ ಬ್ಲ್ಯಾಕ್ ಕ್ವಾರ್ಟರ್, ಅಂದ್ರೆ ನಮ್ಮ ಜಾನುವಾರುಗಳಿಗೆ, ನಮ್ಮ ರೈತ ಬಾಂಧವರು ಬೆಳೆಸ್ತಕ್ಕಂಥ ಜಾನುವಾರುಗಳಿಗೆ ಅವುಗಳ ಹಿಂದಿನ ಕಾಲಿನಲ್ಲಿ ಬ್ಲ್ಯಾಕ್ ಆಗಿ ಅಂದ್ರೆ ಕಪ್ಪು ಚುಕ್ಕೆಗಳು ಫಸ್ಟ್ ಕಂಡು ಬರ್ತದೆ, ಇದಕ್ಕೆ ಚಪ್ಪೆ ರೋಗ ಅಂತ ನಾವು ಕರಿತೀವಿ. ತದನಂತರ ನಮ್ಮ ಒಂದು ಕೆಚ್ಚಲು ಬಾಹು, ಈ ಒಂದು ಕೆಚ್ಚಲು ಬಾಹುನು ಈ ಒಂದು ಪರಿಸ್ಥಿತಿಯಲ್ಲಿ ಕಾಣ್ತದೆ. ಅದಾದ ನಂತರ ಡೌನರ್ಸ್ ಕೌ ಸಿಂಡ್ರೋಮ್, ಅಂದ್ರೆ ಹಸುಗಳು ಕರುಗಳನ್ನ ಹಾಕಿದಾಗ ಆ ಒಂದು ಕರುಗಳು ಹಾಕಿದಂತ ಸಮಯದಲ್ಲಿ ಅವಗೆ ಖನಿಜಾಂಶಗಳ ಕೊರತೆ ಏನಾದರೂ ಇದ್ರೆ, ಲವಣಾಂಶಗಳ ಕೊರತೆ ಏನಾದರೂ ಇದ್ರೆ, ಅಥವಾ ಬೇರೆ ಯಾವ್ದಾದ್ರೂ ಟಾಕ್ಸಿಕ್ ಮೆಟೀರಿಯಲ್ಸ್ ಅಂದ್ರೆ ವಿಷ ಪದಾರ್ಥಗಳನ್ನ ನಾವು ಸೇವನೆ ಮಾಡಿದ್ರೆ ಅವಾಗ ಡೌನರ್ಸ್ ಕೌ ಸಿಂಡ್ರೋಮ್, ಅಂದ್ರೆ ಹಸುಗಳು ಬಿದ್ದವು ಎದ್ದಳಲ್ಲ ಮೇಲೆ, ಅದಕ್ಕೆ ನಾವು ಡೌನರ್ಸ್ ಕೌ ಸಿಂಡ್ರೋಮ್ ಕಾಯಿಲೆ ಅನ್ನೋದನ್ನ ನಾವು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ತಾವು ಈ ಎಲ್ಲ ಒಂದು ಬೇಸಿಗೆಯಲ್ಲಿ ಬರುವಂತ ಈ ಹೈನರಾಸುಗಳ ಕಾಯಿಲೆಗಳ ಬಗ್ಗೆ ಪಟ್ಟಿ ಮಾಡಿದ್ರಿ. ಹೌದು, ಈಗ ಒಂದೊಂದಾಗಿ ಇದ್ರ ಬಗ್ಗೆ ನೋಡೋಣ. ಆಯ್ತು, ಮೊದಲನೇದಾಗಿ ತಾವು ತಿಳಿಸಿದ್ದು ಕಾಲುಬಾಯಿ ರೋಗ ಅಂತ ಅಂದು. ಹೌದು, ಮೊದಲು ಇದು ಅಷ್ಟೊಂದು ಪ್ರಬಲವಾಗಿಲ್ಲದೆ ಇದ್ರು ಕೆಲವಾರು ವರ್ಷಗಳಲ್ಲಿ ಇದು ಬಹಳ ಪ್ರಬಲವಾದ ಕಾಯಿಲೆಯಾಗಿ ಪರಿಣಮಿಸಿದೆ. ಹೌದು, ಮುಖ್ಯವಾಗಿ ಇದು ಬರೋದಕ್ಕೆ ಏನು ಕಾರಣ ಅಂತೀರಿ? ಇದು ತುಂಬ ಒಂದು ಮುಖ್ಯವಾದ ಪ್ರಶ್ನೆಯನ್ನು ತಾವು ಕೇಳಿದ್ದೀರಿ. ನಮ್ಮ ರೈತರು ಇದ್ರ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು, ಮುಂಜಾಗ್ರತೆ ಕ್ರಮವನ್ನು ರೈತರು ಅಳವಡಿಸ್ಕೊಳ್ಳೇಬೇಕು. ಯಾಕೆ ಅಂತಂದರೆ ಇದು ಈ ಒಂದು ನಮ್ಮ ಜಗದೀಶ್ ಅವರು ಹೇಳಿದ್ರು, ಇದು ಮುಂಚೆ ಅಷ್ಟೊಂದು ಕಾಣ್ತಿರ್ಲಿಲ್ಲ, ಈಗ ಸಡನ್ ಆಗಿ ವೃದ್ಧಿ ಆಗಿದೆ. ಅಂದರೆ ಕಂಡ್ರೂ ಆರ್ಥಿಕವಾಗಿ ನಷ್ಟ ಉಂಟು ಮಾಡ್ತಾರೆ, ನಷ್ಟ ಉಂಟು ಮಾಡ್ತಿರ್ಲಿಲ್ಲ ಅಂತ ನಮ್ಮ ಜಗದೀಶ್ ಅವರು ಹೇಳಿದ್ರು. ಅದಕ್ಕೆ ಒಂದು ಸ್ವಲ್ಪ ಆಡಿಷನ್ ಮಾಡಬೇಕಾಗಿದೆ, ಇನ್ಫಾರ್ಮೇಶನ್ ಬಗ್ಗೆ ಸೇರಿಸಬೇಕಾಗಿದೆ. ಏನಪ್ಪಾ ಅಂತಂದ್ರೆ ಈ ಕಾಯಿಲೆ ಮೊದಲೇ ಸುಮಾರು 200-300 ವರ್ಷಗಳಿಂದ ನಮ್ಮ ದೇಶದಲ್ಲಿದೆ, ಬೇರೆ ದೇಶಗಳಲ್ಲೂ ಇದೆ. ಆದರೆ ಇದಕ್ಕೆ ತಕ್ಕನಾದಂಥ ಒಂದು ನಾವು ಪರೀಕ್ಷಾ ವಿಧಾನಗಳು ಅಷ್ಟು ಸುಲಭವಾಗಿ ನಮ್ಮ ರೈತರಿಗೆ, ನಮ್ಮ ಪಶುವೈದ್ಯರ ಕೈಗೆ ಸಿಗ್ತಾ ಇರಲಿಲ್ಲ. ಅಂದರೆ ಕಂಡುಹಿಡಿಯೋದಕ್ಕೆ ತುಂಬ ಬೇಗವಾಗಿ ಕಂಡುಹಿಡಿಯೋಕೆ ಸಿಗ್ತಾ ಇರಲಿಲ್ಲ. ಈಗ ಬೇಗವಾಗಿ ಕಂಡುಹಿಡಿಯೋದಕ್ಕೆ ಸುಮಾರು ಉಪಕರಣಗಳು, ಸಾಧನಗಳು ನಮ್ಮ ಹತ್ರ ಇದೆ. ಅದಕ್ಕೆ ನಮ್ಗೆ ಏನಾಗ್ತಾ ಇದೆ ಅದನ್ನ ಕ್ಲೀನಾಗಿ ನಾವು ಮೊದಲನೇದಾಗಿ ಬೇಗ ಅದನ್ನ ಕಂಡುಹಿಡಿದ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ಬೋದು ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ. ಈ ಕಾಯಿಲೆ ಯಾವುದರಿಂದ ಬಂದಿದೆ ಅನ್ನೋ ಪ್ರಶ್ನೆ, ಮೊದಲನೇ ಪ್ರಶ್ನೆ. ಇದು ನಮ್ಮ ರೈತರಿಗೆ ಇದರಿಂದ ವೈರಸ್ನಿಂದ ಬಂದಿರತಕ್ಕಂಥ ಕಾಯಿಲೆ. ಅಂದರೆ ಯಾವ ರೀತಿಯಾದಂಥ ಹವಾಮಾನ ಪರಿಸ್ಥಿತಿ ಇದಕ್ಕೆ ಅನುಕೂಲಕರವಾಗಿರುತ್ತೆ ಅಂತೀರ? ಈ ಒಂದು ವೈರಸ್ನಲ್ಲಿ, ಈ ವೈರಸ್ಗೆ ಏನು ಬೇಕಾಗಿದೆ, ಒಂದು ಜಾನುವಾರದಿಂದ ಇನ್ನೊಂದು ಜಾನುವಾರಕ್ಕೆ ಈ ವೈರಸ್ ಹೋಗಬೇಕಾಗಿದೆ. ಅದು ಹೇಗಪ್ಪ ಹೋಗುತ್ತೆ ಅಂದರೆ ಗಾಳಿಯಿಂದ ಹೋಗ್ತದೆ, ಒಂದನೇದಾಗಿ. ಎರಡನೇದಾಗಿ, ಯಾವುದೇ ಒಂದು ಜಾನುವಾರಕ್ಕೆ ಕಾಲುಬಾಯಿ ರೋಗ ಬಂದಂಥ ಸಮಯದಲ್ಲಿ ಅದರ ಜೊಲ್ಲಿರ್ಬೋದು, ಅದರ ನಾಲಿಗೆ ಸುತ್ತಮುತ್ತ ಅದಕ್ಕೆ ಹುಣ್ಣೆದ್ದೇಳುತ್ತೆ. ಆ ಹುಣ್ಣೆದ್ದಿರ್ತಕ್ಕಂಥ ಸೋಂಕು ಇರುತ್ತಲ್ಲ, ಆ ಸೋಂಕನ ಬೇರೆ ಒಂದು ಆರೋಗ್ಯಕರವಾದ ಜಾನುವಾರು ಅದರ ಜೊತೆಗೆ ಸಂಪರ್ಕಕ್ಕೆ ಬಂದಾಗ ಅದು ಅದನ್ನು ಆ ಒಂದು ಕಾಯಿಲೆಯನ್ನು, ಸೋಂಕನ್ನು ಅದು ತನ್ನ ಮೈಗೆ ಪಡ್ಕೊಂಡ್ಬಿಡ್ತದೆ. ಒಂದು ಗಾಳಿಲಿ, ಇನ್ನೊಂದು ಸಂಪರ್ಕ. ಈ ಎರಡರಿಂದ ಬಂದ ನಂತರ ಏನಾಗುತ್ತೆ, ಒಂದು 2-3 ದಿವಸ 4 ದಿವಸದ ನಂತರ ಏನಾಗುತ್ತೆ, ಜಾನುವಾರುಗಳಲ್ಲಿ, ಆರೋಗ್ಯಕರವಾದ ಜಾನುವಾರುಗಳಲ್ಲಿ ಜ್ವರ ಜಾಸ್ತಿ ಆಗುತ್ತೆ. ಇದು ಮುಖ್ಯವಾದ ಲಕ್ಷಣ. ಮೊದಲನೇದಾಗಿ ಜ್ವರ ಕಾಣಿಸ್ಕೊಂತದೆ. ಜ್ವರ ಕಾಣಿಸ್ಕೊಂಡಾದ್ಮೇಲೆ ಅದರ ನಾಲಿಗೆ ಮೇಲೆ, ಅದರ ತುಟಿಯ ಮೇಲೆ, ಅದರ ಕಾಲುಗಳಲ್ಲಿ, ಗೊರಸುಗಳಲ್ಲಿ ಹುಣ್ಣು ಕಾಣಿಸ್ಕೊಂತದೆ. ಆಮೇಲೆ ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ಆಮೇಲೆ ಏನಾದರೂ ಒಂದು ಹಸು ಅದು ಗರ್ಭವಾಗಿದೆ, ಗರ್ಭಪಾತ ಆಗುವ ಸಾಧ್ಯತೆನೂ ಇರ್ತದೆ. ಇಷ್ಟೆಲ್ಲ ಒಂದು ಇದು ಕಂಡುಕೊಂಡ ತಕ್ಷಣ ಏನಪ್ಪ ಮಾಡ್ಬೇಕೀಗ ಅನ್ನೋದು ನಮ್ಮ ರೈತರಿಗೆ ಗಾಬರಿ ಆಗ್ಬಿಡುತ್ತೆ. ಒಂದು ಕೊಟ್ಟಿಗೆನಲ್ಲಿ 10 ಹಸುಗಳಿರುತ್ತೆ, ಒಂದು ಹಸು ಬಂದ್ಬಿಟ್ಟಿರುತ್ತೆ, ಇನ್ ಮಿಕ್ಕಿದ 9 ಹಸು ಏನ್ ಮಾಡ್ಬೇಕೀಗ ರೈತರೇ? ಆವಾಗ ನೀವೇನ್ ಮಾಡ್ಬೇಕು, ಈ ಬಂದಂತ ಕಾಯಿಲೆ ಬಂದಿರತಕ್ಕಂತ ಮೊದಲೇ ಹಸುನ ತಗೊಂಡೋಗಿ 1 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಕಟ್ಬಿಡಿ. ಮೊದಲೇವಾಗಿ ಇಟ್ಕೋಬೇಕು, ಪ್ರತ್ಯೇಕವಾಗಿ ಕಟ್ಬೇಕು ಅದನ್ನ, ಯಾಕಂದ್ರೆ ಗಾಳಿಲಿ ಹರಡುತ್ತೆ ಇದು. ಪ್ರತ್ಯೇಕವಾಗಿ ನೀವು ಅದನ್ನ ಬೇರ್ಪಡಿಸ್ಬಿಡಿ. ಬೇರ್ಪಡಿಸ್ಬಿಟ್ಟು ತಮ್ಮ ಕೊಠಡಿಗಳಲ್ಲಿ ಏನ್ ಮಾಡಬೇಕು, ಬ್ಲೀಚಿಂಗ್ ಪೌಡರ್ ತಪ್ಪಿದ್ರೆ ಸೋಡಿಯಂ ಹೈಪೋಕ್ಲೋರೈಟ್ ಅಂತ ಒಂದು ಡಿಸ್ಇನ್ಫೆಕ್ಟೆಂಟ್ ಇದೆ, ಅಂದ್ರೆ ನಂಜುನಾಶಕ ಪದಾರ್ಥನ ತಾವು ಸಿಂಪಡಿಸ್ಬೇಕು. ಸಿಂಪಡಿಸಿದ ನಂತರ ಅಕಸ್ಮಾತ್ ನಿಮ್ಗೆ ಅದು ಸಿಗ್ಲಿಲ್ಲ ಅನ್ಕೊಳ್ಳಿ, ನೀವೆಲ್ಲೋ ಅವರು ಹಳ್ಳಿನಲ್ಲಿ ಇರ್ತೀರಿ, ಸಿಟಿಯಿಂದ ಒಂದು 20-30-100 ಕಿಲೋಮೀಟರ್ ದೂರದಲ್ಲಿ ಇರ್ತೀರಿ, ಏನಪ್ಪ ಮಾಡೋದು ಅವಾಗ? ನಮ್ಮ ರೈತರೇ, ನಮ್ಮ ಪಶು ಇದ್ರೆ ಇಲ್ಲ ನಮ್ಮ ಹತ್ರ. ಅಂತ ಒಂದು ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿ ಅಡಿಗೆ ಮಾಡೋದಕ್ಕೆ ಅಡಿಗೆ ಸೋಡಾ ಇರುತ್ತಲ್ವಾ, ಆ ಅಡಿಗೆ ಸೋಡನ ನೀರಿನಲ್ಲಿ ಮಿಕ್ಸ್ ಮಾಡಿ ತಮ್ಮ ಕೊಠಡಿಗೆಲ್ಲ ಸಿಂಪಡಿಸ್ಬಿಡಿ, ಕೊಠಡಿಗೆ ಸಿಂಪಡಿಸ್ಬಿಡಿ. ಅವಾಗ ಏನಾಗುತ್ತೆ, ಈ ವೈರಸ್ಸು ಆ ಒಂದು ಏನೋ ಜೀವನಾಶಕಗಳ ಜೊತೆಗೆ ಸಂಪರ್ಕಕ್ಕೆ ಬಂದಾಗ ಇದು ಸತ್ತೋಗುತ್ತೆ, ನಾಶ ಆಗುತ್ತೆ. ಇದು ಮೊದಲೇ ತಡೆಗಟ್ಟುವ ವಿಧಾನ ಕ್ರಮ. ತದನಂತರ ನೀವು ನಿಮ್ಮ ಪಶು ವೈದ್ಯರನ್ನ ಸಂಪರ್ಕಿಸಿ ಏನು ಕಾಯಿಲೆ ಬಂದಿರತಕ್ಕಂತ ರಾಸುಗೆ ಜಾನುವಾರಕ್ಕೆ ಚಿಕಿತ್ಸೆ ಕೊಡಿಸಿ. ಏನು ಚಿಕಿತ್ಸೆ ಕೊಡಿಸಬಹುದು ಅಂತ? ಚಿಕಿತ್ಸೆ ಏನ್ ಕೊಡಿಸ್ಬೇಕು ಅಂತಂದ್ರೆ, ಇದು ವೈರಸ್ ದಿಂದ ಬಂದಿರತಕ್ಕಂತ ಕಾಯಿಲೆ ಆಗಿರೋದ್ರಿಂದ ಇದಕ್ಕೆ ಯಾವುದೇ ಆಂಟಿ ವೈರಲ್ ಡ್ರಗ್ ಇಲ್ಲ. ಆದ್ರೆ ಇದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಕೆಲವು ಸಲ ನಾವು ಆಂಟಿಬಯೋಟಿಕ್ಸ್ ಕೊಡಿಸ್ಬೇಕಾಗತ್ತೆ, ಜೀವ ನಿರೋಧಕ ಔಷಧಿಗಳನ್ನ ಪಶು ವೈದ್ಯರ ಹತ್ರ ನೀವು ಕೊಡಿಸ್ಬೇಕಾಗ್ತದೆ. ಆಮೇಲೆ ಯಾವುದು ಇದು ಕಾಯಿಲೆ ಬಂದಿರತಕ್ಕಂತ ರಾಸುಗಳಿಗೆ ಅದರ ನಾಲಿಗೆ ಕೊರ್ಸುಗಳನ್ನೆಲ್ಲ ಪೊಟ್ಯಾಸಿಯಂ ಪರ್ಮಾಂಗ್ನೇಟ್ ಅಂತ ಒಂದು ಲೋಷನ್ ಬರುತ್ತೆ, ಆ ಲೋಷನ್ ಇಂದ ತೊಳಿಬೇಕು ನೀಟಾಗಿ. ಹುಣ್ಣುಗಳಾಗಿರ್ತಕ್ಕಂಥ ನಾಲಿಗೆ ಮೇಲೆ ಹೊಸಡುಗಳಾಗಿರುತ್ತೆ. ಹೌದು, ಇದನ್ನೆಲ್ಲ ತೊಳೆದ ನಂತರ ಹುಣ್ಣು ಜಾಸ್ತಿ ಇದ್ರೆ ಒಂದ್ ಸ್ವಲ್ಪ ಗ್ಲಿಸರಿನ್ ಇಲ್ವಾ, ನಿಮ್ಮ ಹತ್ರ ಗ್ಲಿಸರಿನ್ ಇಲ್ವಾ, ಜೇನು ತುಪ್ಪ ಸಿಕ್ಕಿದ್ರು ಸಾಕು, ಅಂದ್ರೆ ಉರಿ ಎಲ್ಲ ಶಮನ ಆಗುತ್ತೆ. ಶಮನ ಆಗ್ಲಿಕ್ಕೆ ಇದನ್ನ ಹಚ್ಚಿಬಿಟ್ಟು ಅದಕ್ಕೆ ಯಥೇಚ್ಛವಾಗಿ ನೀರು ಕೊಡಿಸಿ, ಆಮೇಲೆ ಏನು ತಂಪಾಗಿರ್ತಕ್ಕಂತ ವಾತಾವರಣದಲ್ಲಿ ಆ ಹಸುನ ಜಾನುವಾರನ 1-5 ದಿವಸ ಚಿಕಿತ್ಸೆ ಕೊಡಿಸು, ಕೊಟ್ಟುಬಿಟ್ಟು ತದನಂತರ ಅದು ಕ್ರಮೇಣ ಆರೋಗ್ಯಕರ ಒಂದು ಸ್ಥಿತಿ ವೃದ್ಧಿ ಆದಾಗ ವಾಪಸ್ ತಗೊಂಡ್ ಬನ್ನಿ. ಅಂದ್ರೆ ಅವಾಗ ಸ್ವಲ್ಪ ಮೃದುವಾದ ಆಹಾರನೇ ಕೊಡ್ಬೇಕಾಗ್ತದೆ, ಮೃದುವಾದ ಆಹಾರ ಕೊಡ್ಬೇಕಾಗ್ತದೆ. ಆಮೇಲೆ ಹಸಿ ಹುಲ್ಲು ಈ ತರದ್ದೆಲ್ಲ ಕೊಟ್ಕೊಂಡು ಹೋಗ್ಬೇಕಾಗ್ತದೆ. ತದನಂತರ ಇನ್ನೊಂದು ಮುಖ್ಯವಾದ ಅಂಶ ತಾವು ರೈತರು ಗಮನದಲ್ಲಿ ಇಟ್ಕೋಬೇಕು, ಬೇರೆ ಯಾವುದೇ ಜಾನುವಾರುಗಳಿಗೆ ಲಸಿಕೆ ಕಾರ್ಯಕ್ರಮವನ್ನ ಇಮಿಡಿಯೇಟ್ ಆಗಿ ಹಾಕ್ಸಿ. ಅಂದ್ರೆ ಸಾಧಾರಣವಾಗಿ ಕಾಲುಬಾಯಿ ರೋಗಕ್ಕೆ ವರ್ಷಕ್ಕೆ 2 ಸರಿ ಲಸಿಕೆಯನ್ನು ಹಾಕಿಸ್ಕೋಬೇಕಾಗತ್ತೆ? ಹೌದು, 2 ಸಲ ಲಸಿಕೆ ಹಾಕ್ಸ್ಬೇಕಾಗತ್ತೆ. ಇನ್ನೂ ಒಂದು ಅಂಶನ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ತಮ್ಮ ಹತ್ರ ಕುರಿಗಳಿದ್ರೆ ಮೇಕೆಗಳಿದ್ರೆ ಹಂದಿಗಳಿದ್ರೆ ಇವಕ್ಕೂ ಚಿಕಿತ್ಸೆ ಲಸಿಕೆ ಹಾಕ್ಸ್ಬೇಕು. ಅಂದ್ರೆ ಸೀಳು ಗೊರಸಿರುವಂತ ರಾಸುಗಳಿಗೆ. ಹೌದು, ಇವು ಪ್ರಾಣಿಗಳಿಗೆ. ಹೌದು, ಪ್ರಾಣಿಗಳಿಗೆ ಲಸಿಕೆನ ಹಾಕ್ಸಿ. ಅಂದ್ರೆ ಯಾವ್ಯಾವ ತಿಂಗಳಲ್ಲಿ ಹಾಕಿಸ್ಕೊಳ್ಳೋದು ಒಳ್ಳೇದು ಅಂದ್ರೆ ಸಾಧಾರಣವಾಗಿ ಈಗ ಮಾರ್ಚ್ ಏಪ್ರಿಲ್ ಮೇ ನಲ್ಲಿ ಈಗ ಶುರು ಆಗುತ್ತೆ. ಈಗ ಮುಂಗಾರಿಗಿಂತ ಮುಂಚೆ, ಮುಂಗಾರು ಮುಗಿದು 1-6 ತಿಂಗಳಿಗೆ ಮತ್ತೆ ಈಗ ಹಾಕ್ಸಿದ ಮೇಲೆ ಮತ್ತೆ 6 ತಿಂಗಳಿಗೆ ಇನ್ನೊಂದ್ಸಲಿ ರಿಪೀಟ್ ಮಾಡಿಸ್ಬೇಕಾಗ್ತದೆ. ಅಂದ್ರೆ ವರ್ಷಕ್ಕೆ ಒಂದ್ 2 ಸಲ ಅಂತೂ ಹಾಕ್ಸ್ಲೇಬೇಕಾಗ್ತದೆ. ಇದು ಮುಖ್ಯವಾಗಿ ಕಾಲುಬಾಯಿ ರೋಗದ ಬಗ್ಗೆ ಆಯ್ತು. ಹೌದು, ಇನ್ನೊಂದು ತಾವು ತಿಳಿಸಿದ್ದು ಗಳಲೆ ರೋಗ. ಗಳಲೆ ರೋಗ, ಈ ಗಳಲೆ ರೋಗಕ್ಕೆ ಕಾರಣವಾದಂತ ಜೀವಾಣು ಯಾವುದು ಅಂತ? ಗಳಲೆ ರೋಗಕ್ಕೆ ಕಾರಣವಾದಂತ ಜೀವಾಣು ಯಾವುದು ಅಂತಂದ್ರೆ, ಇದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಪ್ಯಾಸ್ಟ್ರಲೋಸಿಸ್ ಅಂತ ಕರಿತೀವಿ ಅಂತ ಅವಾಗಲೇ ಹೇಳಿದೆ. ಹೌದು, ಅದಕ್ಕೆ ಇನ್ನೊಂದು ಹೆಸರು ಹೆಮರೇಜಿಕ್ ಸೆಪ್ಟಿಸಿಮಿಯಾ ಅಂತಾನು ಹೇಳಿದೆ, HS ಅಂತ. ಆ ಎರಡು ಪದದಲ್ಲಿ ಒಂದು ಪದ ಪ್ಯಾಸ್ಟ್ರಲೋಸಿಸ್, ಆ ಪ್ಯಾಸ್ಟ್ರಲ್ಲ ಒಂದು ಬ್ಯಾಕ್ಟೀರಿಯಾ ಸೂಕ್ಷ್ಮಾಣು, ಇದನ್ನ ಕಾರಣ ಬ್ಯಾಕ್ಟೀರಿಯಾದಿಂದ ಬರುವಂತ ಕಾಯಿಲೆ ಇದು. ಅಂದ್ರೆ ಗಳಲೆ ರೋಗ ಬರೋದಕ್ಕೆ ಯಾವ ರೀತಿಯಾದಂತ ಈ ವಾತಾವರಣದ ಅಂಶಗಳು ಅವಶ್ಯಕ ಅಂತೀರ? ವಾತಾವರಣ ಅಂಶಗಳು ಅಂತಂದ್ರೆ, ಒಂದು ಚಳಿಗಾಲದಿಂದ ಬೇಸಿಗೆ ಕಾಲಕ್ಕೆ ಹವಾಮಾನ ಚೇಂಜ್ ಆಗ್ತದೆ, ಬದಲಾವಣೆ ಆಗುವಂತ ಒಂದು ಸಂದರ್ಭದಲ್ಲಿ, ಸಂಕ್ರಮಣ ಕಾಲದಲ್ಲಿ ಈ ಒಂದು ಬ್ಯಾಕ್ಟೀರಿಯಾ ಗಾಳಿಯಲ್ಲಿ ಮುನ್ನುಗ್ತದೆ. ಗಾಳಿಯಲ್ಲಿ ಮುನ್ನುಗ್ಗಿ ಆರೋಗ್ಯಕರವಾದ ರಾಸುಗಳಿಗೆ ಅದರ ಏನು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದ್ರೆ ಶ್ವಾಸಕೋಶದೊಳಗಡೆ ಹೋಗಿ ಕುತ್ಕೋತದೆ. ಸುಪ್ತಾವಸ್ಥೆಯಲ್ಲಿರುತ್ತೆ. ಅಲ್ಲಿ ಹೋಗಿ ಕುತ್ಕೊಂಡು ಅದಕ್ಕೆ ಏನೇನ್ ಬೇಕೋ ಅದೆಲ್ಲ ಅದಕ್ಕೆ ಅಲ್ಲಿ ವಾತಾವರಣ ಅದಕ್ಕೆ ಪ್ರೇರಣೆ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಒಂದು ಕಾಯಿಲೆ ಪ್ರಾರಂಭ ಮಾಡೋದಕ್ಕೆ. ಅಂದ್ರೆ ಈ ಕಾಯಿಲೆ ಉದ್ರೇಕ ಆಗೋದಕ್ಕೆ, ಅಂದ್ರೆ ಈ ಒಂದು ಬ್ಯಾಕ್ಟೀರಿಯಾ ಹೇಳಿದ್ರಲ್ಲ, ಇದು ಉದ್ರೇಕ ಆಗೋದಕ್ಕೆ ಜಾನುವಾರು ಯಾವ ರೀತಿಯಾಗಿ ಇರಬೇಕಾಗತ್ತೆ ಅಂತೀರ? ಇದು ಉದ್ರೇಕ ಆಗ್ಬೇಕಂದ್ರೆ ಜಾನುವಾರುಗಳಿಗೆ ನಾವು ಏನ್ ಹೇಳ್ತೀವಿ, ಸ್ಟ್ರೆಸ್ ಕೊಡಬಾರದು ಅಂತ ಹೇಳ್ತೀವಿ. ಒತ್ತಡ ಇದ್ದಾಗ ಬಂದ್ಬಿಡುತ್ತೆ ಉದ್ರೇಕ ಆಗ್ತದೆ. ಅಥವಾ ಈ ಬರಗಾಲ ಪರಿಸ್ಥಿತಿನಲ್ಲಿ ಹವಾಮಾನದಲ್ಲಿ ಏನು ಏರುಪೇರಾಗಿ ಉಷ್ಣತೆ ಜಾಸ್ತಿ ಆದಾಗ ಈ ಒಂದು ಬ್ಯಾಕ್ಟೀರಿಯಾ ಸೂಕ್ಷ್ಮಾಣು ಉದ್ರೇಕ ಆಗಿ ರಾಸುಗಳಿಗೆ ತೊಂದರೆ ಕೊಡ್ತದೆ. ಅಂದ್ರೆ ಮುಖ್ಯವಾಗಿ ಜಾನುವಾರುಗಳು ಒತ್ತಡಕ್ಕೆ ಒಳಗಾದಾಗ ಅದು ಮೇವನ್ನ ನೀಡದೇ ಇರುವಾಗ ಆಗುವಂತ ಒತ್ತಡ, ಹೌದು, ಉಷ್ಣಾಂಶದ ಒತ್ತಡ, ನಾವು ಅವುಗಳನ್ನ ಒಂದ್ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸಿದಾಗ ಉಂಟಾಗುವಂತ ಒತ್ತಡ, ಹೌದು, ಎಲ್ಲದರಿಂದಲೂ ಕೂಡ ಆಗ್ಬೋದು. ಅಂದ್ರೆ ಯಾವ ರೀತಿ ಲಕ್ಷಣಗಳನ್ನ ಇದು ತೋರ್ಪಡಿಸುತ್ತೆ ಈ ಕಾಯಿಲೆ? ಇದು ಜ್ವರ, ಅದಕ್ಕೆ ಜಾನುವಾರುಗಳಿಗೆ ಜ್ವರ ಬರ್ತದೆ, ಕೆಮ್ಮು ಶುರುವಾಗ್ತದೆ. ಶ್ವಾಸಕೋಶದ ಕೆಂಪು ಶುರುವಾಗ್ತದೆ, ಕಣ್ಣು ಗೀಜುಗಳು ಶುರುವಾಗುತ್ತೆ, ಕಣ್ಣಲ್ಲಿ ಕೆಂಪಾಗತ್ತೆ, ಗೀಜು ಬರುತ್ತೆ, ಮೂಗಿನಲ್ಲಿ ನೀರ್ ಸೋರಕ್ ಶುರುವಾಗುತ್ತೆ. ಸ್ವಲ್ಪ ದಿವಸ ನಂತರ ನೀರ್ ಹೋಗ್ಬಿಟ್ಟು ಗೊಣ್ಣೆ ತರ ಹಳದಿ ಬಣ್ಣಕ್ಕೆ ಟರ್ನ್ ಆಗ್ಬಿಡತ್ತೆ. ಆಮೇಲೆ ನಾವು ಏನಾದ್ರೂ ತಾವು ಅದನ್ನ ಗಮನಿಸದೆ ಪಶುವೈದ್ಯರ ಚಿಕಿತ್ಸೆ ಕೊಡಿಸದೇ ಇದ್ರೆ ಆ ಹಸುಗಳು ಮರಣ ಹೊಂದ್ಬಿಡ್ತವೆ, ಸಾವನ್ನು ಹೊಂದುವ ಸಾಧ್ಯತೆನೂ ತುಂಬಾ ಆಗಿರ್ತದೆ. ಮತ್ತೆ ಬೇರೆ ರಾಸುಗಳು ಕೂಡ ಇದು ಹರಡಬಹುದು. ಹೌದು, ಗಾಳಿಯಲ್ಲಿ ಇದು ಮೂವ್ ಆಗೋದ್ರಿಂದ ಕಾಲುಬಾಯಿ ಜ್ವರ ರೋಗದ ತರನೇ ಇದು ಸಮೇತ ಗಾಳಿಯಲ್ಲಿ ಮೂವ್ ಆಗ್ತಾ ಇರುತ್ತೆ. ಮತ್ತೆ ಕಲುಷಿತ ಆಹಾರ ನೀರಿನಿಂದ, ಕಲುಷಿತ ಆಹಾರ ನೀರಿನಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಬಟ್ ಸ್ವಲ್ಪ ಮಟ್ಟಿಗೆ ಇದು ಹರಡುವ ಸಾಧ್ಯತೆ ಇರ್ತದೆ. ಇನ್ನ ಇದು ಬಂದಾಗ ಯಾವ ರೀತಿಯಾದಂತಹ ಚಿಕಿತ್ಸೆ ಕೊಡಿಸಬೇಕಾಗತ್ತೆ? ಇದು ಬಂದಾಗ ಇದಕ್ಕೆ ಸ್ಪೆಸಿಫಿಕ್ ಆಗಿ ನಮ್ಮ ಹತ್ರ ಆಂಟಿಬಯೋಟಿಕ್ಸ್ ಇದೆ, ಜೀವನಿರೋಧಕ ಔಷಧಿಗಳು ಇದೆ. ಇದು ಬಂದ ತಕ್ಷಣ ಒಂದು ದಿವಸ 24 hours 24 ಗಂಟೆ ಒಳಗಡೆನೆ ಸಲ್ಫಾಡಿಮಿಡಿನ್ ಅಂತ ಡ್ರಗ್ಸ್ ಇದೆ, ಆಕ್ಸಿಟೆಟ್ರಾಸೈಕ್ಲಿನ್ಸ್ ಅಂತ ಇದೆ, ಅದಕ್ಕೆ ಸೆಫಲೋಸ್ಪೋರಿನ್ಸ್ ಅಂತ ಆಂಟಿಬಯೋಟಿಕ್ಸ್ ಇದೆ. ಇವನ್ನ ತಾವು ಪಶುವೈದ್ಯರನ್ನ ಕಂಡು ಆಂಟಿಬಯೋಟಿಕ್ಸ್ ನ ಕವರೇಜ್ ನ ನೀವು ಒಂದು ಅಂದ್ರೆ ಒಂದು 5 ದಿವಸದ ಮಟ್ಟಿಗೆ ಕೊಡಿಸ್ತಾ ಇದ್ರೆ ಕ್ರಮೇಣ ಅವು ನಾರ್ಮಲ್ ಬರ್ತದೆ. ಇನ್ನ ತಡೆಗಟ್ಟೋದು ಬಹಳ ಮುಖ್ಯ, ಯಾಕೆಂದ್ರೆ ಒಂದ್ಸರಿ ನಾವು ಸಮಸ್ಯೆಯನ್ನ ತಂದುಕೊಂಡು ಆಮೇಲೆ ಒದ್ದಾಡ ಬದಲು ತಡೆಗಟ್ಟೋದು ಮುಖ್ಯವಾದ್ದು. ಇದಕ್ಕೆ ಏನು ತಡೆಗಟ್ಟ ಕ್ರಮ ಅನುಸರಿಸಬಹುದು? ತಡೆಗಟ್ಟುವುದಕ್ಕೆ 3-4 ಕ್ರಮಗಳಿದೆ. ಒಂದು, ಲಸಿಕೆಯನ್ನು ಹಾಕ್ಸಕ್ಕಂತ ಕಡಿಮೆ ಖರ್ಚಿನ ಕಾರ್ಯಕ್ರಮ. ಎರಡನೇದು, ತಾವು ಹೇಳಿದಾಗೆ ಹಸುಗಳಿಗೆ ಜಾನುವಾರುಗಳಿಗೆ ನಾವು ಒತ್ತಡ ಹಾಕಬಾರ್ದು. ಬೇಸಿಗೆಯಲ್ಲಿ ಏನಾಗುತ್ತೆ, ಹವಾಮಾನದ ಉಷ್ಣತೆ ಏರ್ತಾ ಇರೋದ್ರಿಂದ ಅವು ನೈಸರ್ಗಿಕವಾಗಿ ಒತ್ತಡಕ್ಕೊಳಗಾಗಿರ್ತದೆ. ಅದಕ್ಕೆ ನಾವೇನ್ ಮಾಡಬೇಕಾಗ್ತದೆ, ಅವಕ್ಕೆ ಒಳ್ಳೆ ಒಂದು ಆಹಾರ ಕೊಡಬೇಕಾಗ್ತದೆ, ನೀರು ಸ್ವಚ್ಛ ತೇಜವಾದ ನೀರು ಕೊಡಬೇಕಾಗ್ತದೆ. ಆಮೇಲೆ ಬಿಸಿಲಿನಲ್ಲಿ ಜಾಸ್ತಿ ದೂರ ಅವನ್ನ ನಡೆಸ್ಕೊಂಡು ಹೋಗಬಾರದು, ತಂಪಾಗಿಡಬೇಕಾಗ್ತದೆ. ಈ ತರದ್ದೆಲ್ಲ ಒಂದು ಕ್ರಮಗಳನ್ನ ನಾವು ಕೈಗೊಂಡ್ರೆ ಅವು ಈ ಒಂದು ಕಾಯಿಲೆಯಿಂದ ತಪ್ಪಿಸಿಕೊಳ್ಳೋ ಸಾಧ್ಯತೆ ಜಾಸ್ತಿ ಇರ್ತದೆ. ಅಂದ್ರೆ ಗಳಲೆ ರೋಗ ಕೂಡ ಯಾವ್ಯಾವ ಜಾನುವಾರುಗಳಲ್ಲಿ ಬರಬಹುದು ಅಂತ? ಗಳಲೆ ರೋಗ ಮುಖ್ಯವಾಗಿ ಹಸುಗಳಲ್ಲಿ, ಅದಕ್ಕಿಂತ ಮುಖ್ಯವಾಗಿ ಎಮ್ಮೆಗಳಲ್ಲಿ, ಎರಡರಲ್ಲಿ ತುಂಬಾ ಹೆಚ್ಚಾಗಿ ಕಾಣಿಸ್ತದೆ. ಇನ್ನೊಂದು ತಾವು ತಿಳಿಸಿದ್ದು ಚಪ್ಪೆ ರೋಗ ಅಂತ. ಚಪ್ಪೆ ರೋಗಕ್ಕೆ ಕಾರಣವಾದಂತ ಜೀವಾಣು ಯಾವುದು ಅಂತೀರಿ? ಚಪ್ಪೆ ರೋಗಕ್ಕೆ ಕಾರಣತಕ್ಕಂಥ ಜೀವಾಣು ಯಾವುದು ಅಂತ ಅಂದ್ರೆ ಕ್ಲಾಸ್ಟ್ರಿಡಿಯಂ ಅಂತ ಒಂದು ಆರ್ಗ್ಯಾನಿಸಮ್ ಇದೆ, ಅಂದ್ರೆ ಸೂಕ್ಷ್ಮಾಣು, ಕ್ಲಾಸ್ಟ್ರಿಡಿಯಂ ಸೂಕ್ಷ್ಮಾಣು. ಈ ಸೂಕ್ಷ್ಮಾಣುವಿಂದ ಚಪ್ಪೆ ರೋಗ ಬರೋ ಸಾಧ್ಯತೆ ಇದೆ. ಈ ಸೂಕ್ಷ್ಮಾಣು ಎಲ್ಲಿರ್ತದೆ? ಇದು ತಾವು ಇದು ಗಾಳಿಯಿಂದ ಹರಡೋದಿಲ್ಲ, ನೀರಿನಿಂದ ಸ್ವಲ್ಪ ಮಟ್ಟಿಗೆ ಹರಡ್ತದೆ. ಬಟ್ ಆದ್ರೆ ಇದರದ ಒಂದು ಸ್ಪೋರ್ಸ್ ಅಂತ ನಾವು ಹೇಳ್ತೀವಿ, ಬೀಜ ಕಣಗಳು. ಈ ಬೀಜ ಕಣಗಳು ನೆಲದಲ್ಲಿರ್ತದೆ, ಮಣ್ಣಿನಲ್ಲಿರ್ತದೆ. ಮಳೆ ಬಂದಾಗ, ಒಂದು ಮುಂಗಾರು ಮಳೆ ಒಂದ್ಸಲಿ ಎರಡ್ಸಲಿ ಬಂತು, ಕೆಲವು ಸಂದರ್ಭದಲ್ಲಿ ಈಗ ಪೂರ್ವ ಮುಂಗಾರು ಅಡ್ಡ ಮಳೆ ಬರುತ್ತಲ್ಲ, ಆ ಒಂದು ಟೈಮಲ್ಲಿ ಈ ಕಣಗಳು ಮೊಳಕೆ ಹೊಡೆದ್ಬಿಟ್ಟು ನೀರಿನಲ್ಲಿ ಸೇರ್ಕೊಂಡು ಅಥವಾ ಆಹಾರದಲ್ಲಿ ಸೇರ್ಕೊಂಡು ಮೇವುಗಳಲ್ಲಿ ಸೇರ್ಕೊಂಡು ಜಾನುವಾರುಗಳ ಹೊಟ್ಟೆ ಒಳಗಡೆ ಹೋಗಿ ರಕ್ತಕ್ಕೆ ಹೋಗಿ ರಕ್ತದಿಂದ ಬಂದು ಕಾಲಿನಲ್ಲಿ ಕೂತ್ಕೊಂಡು ಕಾಲಿನಲ್ಲಿ ಅವು ಒಂದು ತೊಂದರೆ ಕೊಡೋದಕ್ಕೆ ಶುರು ಮಾಡ್ತದೆ. ಲಕ್ಷಣಗಳು ಯಾವ ರೀತಿ ಕಾಣ್ತವೆ ನಮಗೆ? ಮೊದಲಾಗಿ ಜ್ವರ, ಮೇವು ಬಿಡೋದು, ಜ್ವರ ಬರೋದು, ಮಿಲ್ಕ್ ಹಾಕೋದು ಕಡಿಮೆ ಆಗ್ಬಿಡುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಕ್ರಮೇಣ ಎರಡು ಹಿಂಭಾಗದ ಕಾಲಲ್ಲಿ, ಯಾವ್ದಾದ್ರು ಒಂದು ಕಾಲಲ್ಲಿ ಒಂದು ಬಾವು ತರ ಕಾಣಕ್ಕೆ ಶುರುವಾಗುತ್ತೆ. ಆ ಬಾವು ಹೋಗ್ತಾ ಅದರಲ್ಲಿ ಕ್ಯೂ ತುಂಬಿಕೊಳ್ಳುತ್ತೆ, ಕ್ಯೂ ತುಂಬಿಕೊಂಡ ನಂತರ ಅದರಲ್ಲಿ ಗಾಳಿ ಸ್ವಲ್ಪ ತುಂಬಿಕೊಳ್ಳುತ್ತೆ. ತದ ನಂತರ ಆ ಒಂದು ಬಾವು ಏನಾಗುತ್ತೆ, ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಇದು ಮುಖ್ಯವಾದ ಒಂದು ಲಕ್ಷಣ. ಇದು ಬಂದಾಗ ಯಾವ ರೀತಿ ಚಿಕಿತ್ಸೆ ಕೊಡಿಸಬೇಕು? ಇದಕ್ಕೆ ಬಂದಾಗ ಪೆನಿಸಿಲಿನ್ ಅಂತ ಒಂದು ಔಷಧಿ ಇದೆ, ಅದು ತುಂಬಾ ಹಳೆಯ ಔಷಧಿ, ಜೀವನಿರೋಧಕ ಔಷಧಿ. ಅದು ನಾವು ಚಿಕ್ಕಡಾಗಿದ್ದಾಗ ತಗೋತಾ ಇದ್ವಿ, ಇವತ್ತು ಇರುತ್ತೆ, ಇನ್ನು ಮುಂದಕ್ಕೂ ಇರುತ್ತೆ. ಇದು ಈ ಒಂದು ಔಷಧಿ ಎಲ್ಲಾ ಪಶು ವೈದ್ಯರ ಹತ್ರ ಇರುತ್ತೆ. ಇದನ್ನ ಒಂದು 3 ದಿವಸ ಹಾಕ್ಸ್ಬಿಟ್ರೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಮಿಕ್ಕಿದ್ದು ಅದು ಗಾಯ ಏನಾದ್ರೂ ಒಡ್ಕೊಂಡಿದ್ರೆ ಗಾಯನ ಕ್ಲೀನ್ ಮಾಡಿಸಿ ಟಿಂಕ್ಚರ್ ಹಾಕಿ ಅದಕ್ಕೊಂದು ಸ್ವಲ್ಪ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿದ್ರೆ ಒಂದ್ 3-5 ದಿವಸದೊಳಗಡೆ ಅದು ಸಾಮಾನ್ಯವಾಗಿ ಆರೋಗ್ಯಕರ ಪರಿಸ್ಥಿತಿಗೆ ವಾಪಸ್ ಬರ್ತದೆ. ಅಂದ್ರೆ ಮುಖ್ಯವಾಗಿ ಯಾವ್ಯಾವ ಜಾನುವಾರುಗಳು ಎಮ್ಮೆಗಳಲ್ಲಿ ಬರುತ್ತೆ ಚಪ್ಪೆ ರೋಗ? ಚಪ್ಪೆ ರೋಗ ಇದು ಯಾವ ಜನ ಹಸುಗಳಲ್ಲಿ ಜಾಸ್ತಿ, ಹಸುಗಳಲ್ಲಿ ಜಾಸ್ತಿ, ಎಮ್ಮೆಗಳಲ್ಲಿ ಕಡಿಮೆ. ಯಾಕೆಂದ್ರೆ ದಷ್ಟಪುಷ್ಟವಾದ ಮಾಂಸ ಕಣ್ಣುಗಳು ಹೌದು ಹಸುಗಳಲ್ಲಿ ಜಾಸ್ತಿ ಇರೋದ್ರಿಂದ ಅದು ಏನಾಗುತ್ತೆ, ಇನ್ನೊಂದು ನಾವು ಈ ಕ್ರಾಸ್ ಬ್ರೀಡ್ HF ಮಿಶ್ರ ತಳಿ ಹಸುಗಳಲ್ಲಿ ಇದು ಜಾಸ್ತಿ ಆಗ್ತದೆ. ಬಹಳ ದಷ್ಟಪುಷ್ಟವಾಗಿ ಒಳ್ಳೆ ಆಹಾರ ಕೊಟ್ಟಿರ್ತೀವಿ ಹಂಗಾಗಿ ಇದು ಅಲ್ಲಿ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾದ್ರೆ ಚಪ್ಪೆ ರೋಗವನ್ನ ತಡೆಗಟ್ಟುವಂತ ವಿಧಾನಗಳು ಯಾವ್ಯಾವ ಅಂತೀರಿ? ಇದಕ್ಕೆ ಚಪ್ಪೆ ರೋಗಕ್ಕೆ ನಮ್ಮಲ್ಲಿ ವ್ಯಾಕ್ಸಿನ್ ಬ್ಲಾಕ್ ವಾಟರ್ ಗೆ ಇದೆ, ಇದನ್ನ ವ್ಯಾಕ್ಸಿನ್ ಹಾಕಿಸಬಹುದು. ಲಸಿಕೆಯನ್ನ ಕಾರ್ಯಕ್ರಮ ಹಾಕಿಸಬಹುದು. ಯಾವಾಗ ಮಾಡಿಕೊಂಡ್ರೆ ಒಳ್ಳೇದು ಅಂತ? ಮುಂಗಾರಿಗಿಂತ ಮುಂಚೆ. ಅಂದ್ರೆ ಮೇ ತಿಂಗಳು. ಈಗ ಏನಾಗುತ್ತೆ ಅಂದ್ರೆ ಜಾನುವಾರುಗಳಿಗೆ ಈ ತಿಂಗಳಲ್ಲಿ ನಾವು FMD ಕಾಲುಬಾಯಿ ಜ್ವರ ರೋಗದ ಬಗ್ಗೆ ಆಲ್ರೆಡಿ ಲಸಿಕೆ ಕಾರ್ಯಕ್ರಮ ಹಾಕಿಸ್ತೀವಿ. ಇಮಿಡಿಯೇಟ್ ಆಗಿ ಲಸಿಕೆ ಕಾರ್ಯಕ್ರಮ ಒಂದೇ ಹಸುಗೆ 4, 5, 6 ಲಸಿಕೆಗಳನ್ನ ಹಾಕಿಸ್ತಾ ಹೋದ್ರೆ ಅವು ಒತ್ತಡಕ್ಕೊಳಗಾಗಿ ಇನ್ನೊಂದು ಕಾಯಿಲೆ ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಒಂದ್ ಸ್ವಲ್ಪ ಗ್ಯಾಪ್ ಅಂದ್ರೆ ಒಂದ್ ಸ್ವಲ್ಪ ಒಂದು ಲಸಿಕೆ ಅಂತರ ಕೊಟ್ಟು ಒಂದು 15 ದಿವಸ 20 ದಿವಸ 25 ದಿವಸ ಕಾಲುಬಾಯಿ ಜ್ವರದ ರೋಗದ ಲಸಿಕೆ ಕಾರ್ಯಕ್ರಮ, ಚಪ್ಪೆ ರೋಗದ ಲಸಿಕೆ ಕಾರ್ಯಕ್ರಮಕ್ಕೆ ಅಂತರ ಕೊಟ್ಟು ಹಾಕಿಸ್ಕೊಂಡ್ರೆ ಸ್ವಲ್ಪ ಒಳ್ಳೇದಾಗತ್ತೆ. ಇನ್ನು ನಮ್ಮ ಮಿಶ್ರತಳಿ ಹೈನು ರಾಸುಗಳನ್ನ ಸಾಕುವಂತ ರೈತರಿಂದ, ವಿಶೇಷವಾಗಿ ಹಸುಗಳನ್ನ ಸಾಕುವಂತ ರೈತರಿಂದ ನಾವು ಕೇಳೋದು ಅಂದ್ರೆ ಕೆಚ್ಚಲು ಬಾವಿನ ಬಗ್ಗೆ ಹೆಚ್ಚೆಚ್ಚು ಕೇಳ್ತಾ ಇರ್ತೀವಿ. ಹೌದು. ಮುಖ್ಯವಾಗಿ ಈ ಕೆಚ್ಚಲು ಬಾವಿಗೆ ಕಾರಣವಾಗುವಂತ ಜೀವಿಗಳು ಯಾವ್ಯಾವ ಅಂತೀರಿ? ಕೆಚ್ಚಲು ಬಾವಿಗೆ ಕಾರಣವಾಗುವಂತ ಜೀವಿಗಳು ಸುಮಾರು, ಈಗ ರೈತರಿಗೆ ಆಶ್ಚರ್ಯ ಆಗತ್ತೆ ಇದನ್ನ ಹೇಳಿದ್ರೆ, ಏನಪ್ಪಾ ಇದು ಇಷ್ಟೊಂದು ಹೇಳ್ತಾ ಇದಾರಲ್ಲ ಅಂತೇಳಿ. ಸುಮಾರು 1,000 ರಿಂದ 2,000 ಜೀವಾಣುಗಳು ಕೆಚ್ಚಲು ಬಾವುಗಳನ್ನ ತರ್ತವೆ. ಯಾವ್ಯಾವ ಅಂತಾರೆ ಅವು? ವೈರಸ್ಗಳು ಅಥವಾ ಬ್ಯಾಕ್ಟೀರಿಯಾ? ವೈರಸ್ ಇದೆ, ಬ್ಯಾಕ್ಟೀರಿಯಾಸ್ ಇದೆ, ಫಂಗಸ್ ಇದೆ, ಶಿಲೀಂಧ್ರಗಳು, ರಿಕೆಟ್ಸ್ ಅಂತ ಇರ್ತದೆ, ಅದೊಂದು ರೀತಿ ಜೀವಾಣುಗಳು ಈ ತರದಲ್ಲಿ. ಇದರಲ್ಲಿ ಮತ್ತೆ ನಾವು ಸುಮಾರು 1,000 ಪ್ರಭೇದಗಳಿದೆ. ಅದಕ್ಕೆ ನಾನು ಹೇಳಿದ್ರು 1,000 ರಿಂದ 2,000 ಜೀವಾಣುಗಳು ಈ ಕೆಚ್ಚಲು ಬಾವನ. ಅಂದ್ರೆ ಇದ್ರ ಬಗ್ಗೆ ಸಂಶೋಧನೆ ಕೂಡ ನಿರಂತರವಾಗಿರ್ಬೇಕಾಗತ್ತೆ. ಯಾಕಂದ್ರೆ 1,000ಕ್ಕಿಂತ ಹೆಚ್ಚು ಜೀವಾಣುಗಳು ಕಾರಣ ಆಗ್ತವೆ ಅಂದ್ರೆ ಸಂಶೋಧನೆ ನಿರಂತರವಾಗಿರ್ಬೇಕು. ಹಾಗೂ ಇದರದು ಚಿಕಿತ್ಸಾ ಕಾರ್ಯಕ್ರಮ ಸಂಕೀರ್ಣನೆ, ಅಷ್ಟು ಸುಲಭವಾಗಿ ಇದನ್ನು ಸರಳವಾದಂತ ಚಿಕಿತ್ಸಾ ಕಾರ್ಯಕ್ರಮ ಅಲ್ಲ. ಇದಕ್ಕೆ ಕೆಚ್ಚಲು ಬಾವು ಬರೋದಕ್ಕೆ ಏನ್ ಕಾರಣ ಅಂತೀರ ಡಾಕ್ಟರ್? ಈಗ ತಮ್ಗೆ ಹೇಳದೆ ಕೆಚ್ಚಲು ಬಾವು ಬರೋದಕ್ಕೆ ಕಾರಣ ಏನಂತಂದ್ರೆ, ಒಂದು ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ರಿಕೆಟ್ಸಿ ಆಗಿರ್ಬೋದು, ಫಂಗಸ್ ಆಗಿರ್ಬೋದು, ಅಥವಾ ರೈತರುಗಳು ಕೊಠಡಿನಲ್ಲಿ ಸ್ವಚ್ಛತೆ ಇಲ್ಲದೆ ಇರ್ಬೋದು, ಕೊಟ್ಟಿಗೆಯಲ್ಲಿ ಸ್ವಚ್ಛತೆ ಇಲ್ಲದೆ ಇರತಕ್ಕಂತ ಕಾರಣನೂ ಆಗಿರ್ಬೋದು, ಅಥವಾ ಅವಕ್ಕೆ ಆಹಾರದಲ್ಲಿ ಕೊರತೆ ಇದ್ರೂ ಈ ಕೆಚ್ಚಲು ಬಾವು ಬರ ಸಾಧ್ಯತೆ ಇರ್ತದೆ. ಅಥವಾ ಕೆಲವು ಸಲ ಅದಕ್ಕೆ ಏನ್ ಹೇಳ್ತಾರೆ, ಅನುವಂಶತೆ ಕಾರಣ ಆಗಿರ್ತದೆ. ಇವೆಲ್ಲ ಕಾರಣಗಳು ಇದೆ ಇದಕ್ಕೆ. ಅಂದ್ರೆ ಕೆಚ್ಚಲ ನಿರ್ವಹಣೆನೂ ಆಗ್ಬಹುದು ಅಂತೀರ? ಕೆಚ್ಚಲ ನಿರ್ವಹಣೆ ಅಂದ್ರೆ ಕ್ರಮವಾಗಿ ಕೆಚ್ಚಲ ನಿರ್ವಹಣೆ ಮಾಡದೇ ಇದ್ರು ಸರಿಯಾಗಿ ಹಾಲ್ಕರಿದೇ ಇರೋದು, ಗಾಯ ಮಾಡೋದು, ಆಮೇಲೆ ಅದಕ್ಕೆ ಕೆಚ್ಚಲ ಮೇಲೆಲ್ಲ ಯಾವಾಗಲೂ ಸಗಣಿ ತುಂಬಿಕೊಂಡಿರೋದು, ಮಣ್ಣು ತುಂಬಿಕೊಂಡಿರೋದು. ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ನಾವು ರೈತರ ಗಮನಕ್ಕೆ ತರಬೇಕಾಗಿದೆ. ಈ ನಡುವೆ ಇದು ರೈತರಲ್ಲಿ ಇದು ಹೋಗ್ತಾ ಇದೆ. ಏನಾಗುತ್ತೆ ಅಂದ್ರೆ, ಜಾನುವಾರು ಕರು ಹಾಕಿದ ತಕ್ಷಣನೆ ಆ ಕರು ಗಂಡು ಕರು ಆಗಿದ್ರೆ ಕಳಿಸ್ಬಿಡ್ತಾರೆ. ಹೌದು. ಬಟ್ ಆದ್ರೆ ಇದು ಒಂದು ನೈಸರ್ಗಿಕ ವಿರೋಧಿ ಕ್ರಮ. ಅಂದ್ರೆ ಅದು ಹೋರಿ ಆಗಿರ್ಲಿ ಅಥವಾ ಹಸು ಆಗಿರ್ಲಿ, ತಾಯಿ ಹಾಲನ್ನ ಕುಡಿಸ್ತಾ ಇದ್ರೆ ಆ ತಾಯಿ ಹಾಲಲ್ಲಿ ಏನಾಗುತ್ತೆ ಅಂದ್ರೆ, ಈ ಕರು ಬಂದು ತಾಯಿ ಕೆಚ್ಚಲು ನಿವರ್ಸ್ತಾ ಇರಬೇಕಾದ್ರೆ ಎಷ್ಟೋ ಒಂದು ಕೆಚ್ಚಲು ಬಾವು ಆಗುವ ಸಾಧ್ಯತೆ ಕಡಿಮೆ ಆಗುತ್ತೆ. ಇದನ್ನ ತಾವು ರೈತರು ಒಂದ್ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಇದ್ರ ಮೇಲೆ ನಾನು ಜಾಸ್ತಿ ತಮ್ಗೆ ಹೇಳಲಿಕ್ಕೆ, ಮನುಷ್ಯರಲ್ಲೂ ಕೂಡ ಅದೇ ಹೇಳ್ತಾರೆ, ಯಾವ ತಾಯಿ ಮಕ್ಕಳಿಗೆ ಎದೆ ಹಾಲು ಹೆಚ್ಚು ಕುಡಿಸ್ತಾಳೆ, ಹೌದು, ಅಂತ ತಾಯಂದ್ರಿಗೆ ಈ ಎದೆಯ ಕ್ಯಾನ್ಸರ್ ಬರೋದು ಕಡಿಮೆ ಅಂತ ಆ ಒಂದು ಹೋಲಿಕೆನೆ ಅಂದಂಗ ಆಯ್ತಿದ್ರು. ಹೌದು. ಅದೊಂದು. ಇನ್ನೂ ಒಂದು ಅದಕ್ಕೊಂದು ಅಡಿಷನ್ ಒಂದು ಸೇರ್ಪಡೆ ಮಾಡ್ಬೇಕೇನಂತಂದ್ರೆ, ಯಾವ ತಾಯಿ ತನ್ನ ಮಕ್ಕಳಿಗೆ ಹಾಲನ್ನು ಜಾಸ್ತಿ ಕುಡಿಸ್ತಾಳೋ ಆ ತಾಯಿ ಆ ಮಗುವಿನ ಜೊತೆ ಸೈಕಲಾಜಿಕಲ್ ಸಂಬಂಧನೂ ಅಷ್ಟೇ ಒಂದು ಬೆಸಿಗೆಯಲ್ಲಿ ಭಾವನಾತ್ಮಕ ಸಂಬಂಧ ತುಂಬಾ ಇರ್ತದೆ. ಆ ತಾಯಿ ಮನಸ್ಸಲ್ಲಿ ಏನ್ ಬರುತ್ತೋ ಮಗು ಬೇಗ ಕಂಡಿಡ್ಕೊಳುತ್ತೆ, ತಾಯಿಗೆ ವಿರುದ್ಧ ಮಾಡಬಾರ್ದು ಅಂತಾನು ಮನಸ್ಸಿಗೆ ಬರುತ್ತೆ. ಆ ತರದ್ದು ಒಂದಿದೆ. ಇದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುತ್ತೆ. ಸರಿ ಸರಿ. ಈಗ ಮುಖ್ಯವಾಗಿ ತಾವು ವಿವಿಧ ಕಾರಣಗಳನ್ನ ಹೇಳಿದ್ರು. ಹೌದು. ಇನ್ನು ಲಕ್ಷಣಗಳು ಯಾವ ರೀತಿಯಾಗಿ ಇರ್ತವೆ, ಹೇಗೆ ಗುರುತಿಸಬಹುದು ಪ್ರಾರಂಭದ ಹಂತದಲ್ಲಿ ನಮ್ಮ ರೈತ? ಪ್ರಾರಂಭದ ಹಂತದಲ್ಲಿ ಮೊದಲನೇದಾಗಿ ಇವತ್ತು ನಿಮ್ಮ ಒಂದು ಜಾನುವಾರು 10 ಲೀಟರ್ ಹಾಲು ಕೊಟ್ಟಿರುತ್ತೆ ಇವತ್ತು. ನಾಳೆ 8 ಲೀಟರ್ ಗಳಿಂದ ಬಿಡುತ್ತೆ. ಆಮೇಲೆ ಹಾಲಿನ ಬಣ್ಣ ಚೇಂಜ್ ಆಗುತ್ತೆ, ಕೆಂಪಾಗ ಸಾಧ್ಯತೆ ಇರುತ್ತೆ, ಅಥವಾ ಹಾಲಲ್ಲಿ ಹಳದಿ ಬಣ್ಣ ಆಗ ಸಾಧ್ಯತೆ ಇರುತ್ತೆ, ಹಾಲಲ್ಲಿ ಇದು ಒಡಕ್ ಬರುತ್ತೆ, ಒಡಕ್ ಬರ್ತದೆ, ಬೇರೆ ಕಣಗಳು ಕಾಣಿಸ್ತದೆ. ಆಮೇಲೆ ಕೆಚ್ಚಲು ಬಾವು ಊತ ಬರ್ತದೆ, ಬರುವಂತ ಸಾಧ್ಯತೆ ಇರುತ್ತೆ, ಇವೆಲ್ಲ ಕಾಣಿಸ್ಕೊತದೆ. ಮಲೆತೊಟ್ಟು ಊತನು ಬರುತ್ತೆ, ಕೆಚ್ಚಲು ಸಮೇತ ಊತ ಬರುತ್ತೆ. ಒಂದು ಕೆಚ್ಚಲಾಗಿರ್ಬೋದು, ಎರಡಾಗಿರ್ಬೋದು, ಮೂರಾಗಿರ್ಬೋದು, ನಾಲ್ಕಾಗಿರ್ಬೋದು. ಇದು ಬಂದಾಗ ಏನು ಚಿಕಿತ್ಸೆಯನ್ನು ಕೊಡಿಸಬೇಕಾಗುತ್ತೆ ಡಾಕ್ಟರ್? ಮುಖ್ಯವಾಗಿ ಇದಕ್ಕೆ ಬಂದಾಗ ನಾವೇನ್ ಮಾಡಬೇಕು, ಯಾವುದೇ ಒಂದು ಕೆಚ್ಚಲಿಗೆ ಕೆಚ್ಚಲು ಬಾವು ಬಂದಿದೆ ಅಂದಾಗ ಅದರಲ್ಲಿ ಹಾಲನ್ನ ಬಿಡಬಾರದು, ಪೂರ್ಣವಾಗಿ ಹಾಲು ಕರಿಬೇಕಾಗ್ತದೆ. ಹಾಲು ಕರೆದ ನಂತರ ಇದನ್ನ ನಾವು ಅದಕ್ಕೆ ಆಂಟಿಬಯೋಟಿಕ್ಸ್ ಇರಬಹುದು, ಅಂದ್ರೆ ಜೀವ ನಿರೋಧಕ ಒಂದು ಔಷಧಿಗಳನ್ನ ಕೆಚ್ಚಲೊಳಗಡೆ ಹಾಕ್ಸ್ಬೇಕಾಗತ್ತೆ. ಬಟ್ ಆದ್ರೆ ಇದನ್ನ ಜಾಸ್ತಿ ಹಾಕ್ಸ್ಬಾರ್ದು. ಜಾಸ್ತಿ ಹಾಕ್ಸಿದ್ರೆ ಅಡ್ಡರ್ ಫೈಬ್ರೋಸಿಸ್ ಅಂದ್ರೆ ಒಂದು ಕೆಚ್ಚಲು ಕಲ್ಲಿನ ತರ ಆಗೋಗ್ಬಿಡುತ್ತೆ, ಗಟ್ಟಿಯಾಗ್ಬಿಡುತ್ತೆ. ಅವಾಗ ಅದಕ್ಕೆ ಹಾಲು ಏನೋ ಉತ್ಪಾದನೆ ಮಾಡುವ ಒಂದು ಸಾಮರ್ಥ್ಯನೇ ಕಳ್ತ್ಕೊಂಡ್ಬಿಡುತ್ತೆ. ಕಲ್ಬಾವು ಅಂತಾರಲ್ಲ, ಕಲ್ಬಾವು ಕರೆಕ್ಟ್, ತಾವು ಒಂದು ಕರೆಕ್ಟ್ ಆಗಿ ಹೇಳಿದ್ರೆ ಇದು ಕಲ್ಬಾವು ಅಂತ, ಅದು ಆಗೋ ಸಾಧ್ಯತೆನೆ ಇರುತ್ತೆ. ಸೊ ಅದಕ್ಕೋಸ್ಕರ ತಾವೇನ್ ಮಾಡಬೇಕು, ಇದು ಹಾಲನ್ನ ನೀಟಾಗಿ ಕರೆದ್ಬಿಟ್ಟು ಖಾಲಿ ಮಾಡಿಸಿ ಇದಕ್ಕೆ ಲೋಯೆಸ್ಟ್ ಆಂಟಿಬಯೋಟಿಕ್ಸ್ ನ ಶುರು ಮಾಡಿಸಿ ಇದನ್ನ ಹಾಲನ್ನ ತಾವು ಪರೀಕ್ಷೆ ಮಾಡಿಸ್ಕೋಬೇಕಾಗ್ತದೆ. ಯಾವ ಜೀವನ ಏನೋ ರೋಗಾಣುಗಳಿಂದ ಈ ಕೆಚ್ಚಲ್ ಬಾವು ಬಂದಿದೆ ಅಂತ ಪರೀಕ್ಷೆ ಮಾಡಿ ಅದಕ್ಕೆ ಪರೀಕ್ಷಾ ಪ್ರಯೋಗಾಲಯಗಳಲ್ಲಿ ಒಂದು ನಿರ್ದಿಷ್ಟವಾದ ಒಂದು ಆಂಟಿಬಯೋಟಿಕ್ಸ್ ಏನಂದ್ರೆ ಜೀವ ನಿರೋಧಕ ಇದನ್ನ ಹೇಳ್ತಾರೆ ಅವರು, ಅದನ್ನೇ ಯೂಸ್ ಮಾಡಬೇಕು. ಇನ್ನ ಇದು ಒಂದು ಜಾನುವಾರದಿಂದ ಇನ್ನೊಂದು ಜಾನುವಾರಿಗೆ ಹರಡಬಹುದೇ? ಕೊಟ್ಟಿಗೆಯಲ್ಲಿ ಬರುವ ಸಾಧ್ಯತೆ ಕಡಿಮೆ, ಅಂಟರೋಗ ಅಲ್ಲ ಕಡಿಮೆ, ಆದ್ರೆ ನಾನು ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಇನ್ನು ಇದು ಸಂಶೋಧನೆ ಮುಂದುವರಿತಾ ಇದೆ. ಇನ್ನ ತಡೆಗಟ್ಟೋದು ಬಹಳ ಮುಖ್ಯವಾದಂತ ಕ್ರಮ ರೈತ ಬಾಂಧವರಿಗೆ. ಹೌದು, ಏನೇನ್ ಕ್ರಮ ಅನುಸರಿಸಬೇಕು ಅಂತ ತಡೆಗಟ್ಟೋದಕ್ಕೆ? ಒಂದ್ ನಾನು ಹೇಳಿದೆ, ಕರುಗಳು ತಾಯಿಯ ಸಂಪರ್ಕದಲ್ಲಿದ್ದು ಹಾಲನ್ನ ಕೊಡಿಸಿ ಅಂದ್ರೆ ತಾಯಿ ತೊಟ್ಟಲ್ ನಾವು ಸ್ಟಿಮ್ಯುಲೇಟ್ ಅಂದ್ರೆ ಪ್ರಚೋದನೆ ಮಾಡಿ ತದನಂತರ ನಾವು ಹಾಲು ಕರೆದ್ರೆ ಆ ಕರುವಿನ ಏನೋ ಎಂಜಲಲ್ಲಿ ಕೆಲವು ಆಂಟಿ ಬ್ಯಾಕ್ಟೀರಿಯಲ್ಸ್ ಕಾಂಪೌಂಡ್ ಇರುತ್ತೆ. ಅದು ತಾಯಿ ತೊಟ್ಟಿನ ಮೇಲೆ ಬಿದ್ದಾಗ ಬ್ಯಾಕ್ಟೀರಿಯಾಗಳು ತಾಯಿ ತೊಟ್ಟಿನ ಒಳಗಡೆ ಹೋಗೋದಿಲ್ಲ, ಅದು ರಕ್ಷಣೆ ಕೊಡುತ್ತೆ ಅದು. ಅದನ್ನ ಮಾಡಬೇಕಾಗಿದೆ. ತದನಂತರ ತಾಯಿ ಮೊಲೆ ತೊಟ್ಟಿರುತ್ತಲ್ಲ, ತಾಯಿ ಮೊಲೆ ತೊಟ್ಟು ಮತ್ತೆ ನಮ್ಮ ನೆಲದ ಅಂತರ ತುಂಬಾ ಜಾಸ್ತಿ ಇರಬೇಕು, ಎತ್ತರ ಇರಬೇಕಾಗ್ತದೆ. ಯಾಕಂದ್ರೆ ನೆಲದಲ್ಲಿ ರೋಗಾಣುಗಳು ಇರ್ತದೆ, ಸಂಪರ್ಕಕ್ಕೆ ಬರಬಾರದು. ಅದು ಅಂದ್ರೆ ಮಲಗದಾಗ ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಸ್ವಚ್ಛತೆ ಇಟ್ಕೋ, ಕೊಟ್ಟಿಗೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಬಹಳ ಮುಖ್ಯವಾಗಿರ್ಬೇಕಾಗ್ತದೆ. ಹಾಲ್ನ ಯಾವುದೇ ಟೈಮಲ್ಲೂ ಹಾಲ್ನ ಕೆಚ್ಚಲಲ್ಲಿ ಬಿಡಬಾರದು. ತದನಂತರ ನಾವು ಹಾಲ್ ಕರೆದ ನಂತರ ಸ್ಯಾನಿಟೈಸರ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ಸೋಂಕು ನಿವಾರಕ ದ್ರವಣಗಳನ್ನ ತೊಟ್ಟಿಗೆ ಸವರಿ ಬಿಡಬೇಕಾಗ್ತದೆ, ಮಲೆ ತೊಟ್ಟಿಗೆ ಸವರಿ ಬಿಡಬೇಕಾಗ್ತದೆ. ತದನಂತರ ಏನ್ ಮಾಡಬೇಕು, ಅದಕ್ಕೆ ಲವಣಾಂಶಗಳು ಪ್ರೋಟೀನ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಇವೆಲ್ಲ ಒಳ್ಳೆ ಫುಡ್ ಕೊಟ್ಟು ಕಂಟ್ರೋಲ್ ಮಾಡಿ ಸಮತೋಲನ ಆಹಾರ ಪದ್ಧತಿನ ರಾಸುಗಳಿಗೆ ಕೊಡಬೇಕಾಗ್ತದೆ. ಇದಕ್ಕೆ ಲಸಿಕೆ ಏನಾದರೂ ಇದೆಯಾ ಡಾಕ್ಟರ್? ಅದಕ್ಕೆ ತುಂಬಾ ಪ್ರಯೋಗ ನಡೀತಾ ಇದೆ, ಕೆಲವು ಲಸಿಕೆ ಮಾಡಬಹುದು ಅಂತ ಬಂದಿದೆ, ಕೆಲವು ಮಾಡಕ್ ಆಗಲ್ಲ. ಸಾಕಷ್ಟು ಸೂಕ್ಷ್ಮಾಣುಗಳು ಕಾರಣ ಆಗಿರೋದ್ರಿಂದ ಲಸಿಕೆ ಅಭಿವೃದ್ಧಿ ಪಡಿಸೋದು ಕಷ್ಟ ಆಗ್ಬೋದು. ಅಲ್ಲಿ ಒಂದು ನನ್ನ ಒಂದು ಡಾಕ್ಟರಲ್ ಸ್ಟಡೀಸ್ ನಲ್ಲಿ ಅಂದ್ರೆ ನಾನು PhD ಮಾಡಬೇಕಾದ್ರೆ ಇದ್ರ ಮೇಲೆ ಒಂದು ಸಂಶೋಧನೆ ಮಾಡಿದ್ದೆ, ಏನು ಬಯೋಫಿಲಮ್ ವ್ಯಾಕ್ಸಿನ್ ಅಂತ ಹೇಳಿ, ಅದು ಒಂದು ಕಾನ್ಸೆಪ್ಟ್, ಅದು ಅಂದ್ರೆ ಅದಕ್ಕೊಂದೊಂದು ವಿಷಯ, ಅದ್ರ ಬಗ್ಗೆ ಮಾಡಬಹುದು ಅಂತ ಒಂದು ಏನೋ ಪ್ರಿಲಿಮಿನರಿ ಆಗಿ ನಾವು ಡಿಸೈಡ್ ಮಾಡಿದೀವಿ. ನಿಮ್ಮ ಪರಿಕಲ್ಪನೆ ಅದು ಮುಂದಕ್ಕೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ, ಮುಂದುವರಿಬೇಕಾಗಿದೆ. ಇನ್ನೊಂದು ತಾವು ತಿಳಿಸಿದ್ದು ಈ ಖನಿಜ ಲವಣಗಳ ಕೊರತೆ ಕೂಡ ಬೇಸಿಗೆ ಕಾಲದಲ್ಲಿ ಹೆಚ್ಚು ಕಾಡುತ್ತೆ. ಏನು ಲಕ್ಷಣಗಳು ತಲೆದೋರ್ಬೋದು ಅಂತೀರಿ? ಖನಿಜ ಲವಣ ಲಕ್ಷಣ ಅಂದ್ರೆ ನಾವು ನೋಡಿ ಹೇಳ್ತೀವಿ, ಮಿಲ್ಕ್ ಫೀವರ್ ಅಂತ ಹಾಲಿನ ಜ್ವರ, ಅದು ಬರೋ ಸಾಧ್ಯತೆ ಇರುತ್ತೆ. ಅಂದ್ರೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ, ಸುಣ್ಣದ ಅಂಶದ ಕಡಿಮೆ ಆದಾಗಿಂದ, ಅಥವಾ ಫಾಸ್ಫರಸ್ ಡಿಫಿಷಿಯನ್ಸಿ ಆಗಿರ್ಬೋದು, ರಂಜಕದ ಕೊರತೆ. ಹೌದು, ರಂಜಕದ ಕೊರತೆ. ಆಮೇಲೆ ಬರಗಾಲ ಬಂದಿರತಕ್ಕಂತ ಒಂದು ಸಮಯದಲ್ಲಿ ಇದು ಫ್ಲೋರೈಡ್ಸ್, ಫ್ಲೋರಿನ್ ಅಂಶಗಳು ಜಾಸ್ತಿ ಆಗ್ಬಹುದು, ನೀರಿನಲ್ಲಿ ಜಾಸ್ತಿ ಆಗಿ ಅದು ಜಾನುವಾರುಗಳಿಗೆ ಹೋಗಿ ಅದ್ರ ಏನೋ ಬೋನ್ ಆಗಿ ಮೂಳೆಗಳಿಗೆಲ್ಲ ತೊಂದರೆ ಆಗೋ ಸಾಧ್ಯತೆನೂ ಇರುತ್ತೆ. ಇವೆಲ್ಲ ಬರ್ತದೆ. ಅಂದ್ರೆ ನಾವು ಖನಿಜ ಲವಣಗಳ ಮಿಶ್ರಣವನ್ನು ಕೊಡಬೇಕಾಗುತ್ತೆ. ಅದಕ್ಕೆ ಸಮತೋಲನ ಆಹಾರ ಪದ್ಧತಿನಲ್ಲಿ ನಾವು ಹೇಳದ್ವಲ್ಲ, ಈ ಖನಿಜಗಳು ಮಿಶ್ರಣಗಳನ್ನ 1% ಹಾಕ್ಬೇಕಾಗ್ತದೆ. ಈ ಒಂದು ನಾವೇನು ಕೊಡ್ತೀವಲ್ಲ, ಹೌದು, ಅದರಲ್ಲಿ ಪಶು ಆಹಾರದಲ್ಲಿ 1% ಇರಲೇಬೇಕಾಗ್ತದೆ. ಮತ್ತೆ ಈ ಡೌನರ್ಸ್ ಕೌ ಸಿಂಡ್ರೋಮ್ ಅಂತ ಕೇಳ್ತೀವಲ್ಲ, ಅದು ಕೂಡ ಇದರಿಂದನೇ ಆಗುತ್ತೆ. ಡೌನರ್ಸ್ ಕೌ ಸಿಂಡ್ರೋಮ್ಗೆ ಈಗ ನಾನು ಈಗೆಲ್ಲ ನಿಮ್ಗೆ ಈಗ ರೈತರಿಗೆ ಪಟ್ಟಿ ಮಾಡಿದೆ, ಇವೆಲ್ಲ ಸೇರಿನ ಡೌನರ್ಸ್ ಕೌ ಸಿಂಡ್ರೋಮ್ ಆಗ್ಬಿಡುತ್ತೆ. ಅಂದ್ರೆ ಎದ್ದಳದಂಗ್ ಮಲಗೆ ಎದ್ದಳದಂಗ್ ಮನೆಗೆ ಬಿಡುತ್ತೆ. ಯಾವುದೇ ಒಂದು ಹಸು ಮೂರು ದಿವಸ ಸತತವಾಗಿ ಮನಗಿದ್ರೆ ಅದಕ್ಕೆ ನಾವು ಡೌನರ್ ಕೌ ಸಿಂಡ್ರೋಮ್ ಅಂತ ಹೇಳ್ಬೋದು. ಆಮೇಲೆ ಅವು ಎದ್ದಳದಿಲ್ಲ. ಓಹೋ, ಎದ್ದಳದೇ ಇಲ್ಲ. ಏನ್ ಮಾಡಿದ್ರು ಎದ್ದಳದೇ ಇಲ್ಲ ಅಂದ್ರೆ ನಾವು ಮಲಗದಾಗ ಎದ್ ನಿಲ್ಸುವಂತ ಪ್ರಯತ್ನ ಮಾಡಬೇಕಾಗ ಪ್ರಯತ್ನ ಮಾಡ್ಬೇಕಾಗ್ತದೆ. ಬಟ್ ಆದ್ರೆ ಅವು ಅವಕ್ಕೆ ಏನ್ ಹೇಳ್ತಾರೆ, ಚಿಕಿತ್ಸೆನು ಅಷ್ಟೊಂದು ಉಪಯೋಗಕಾರಿ ಆಗೋದಿಲ್ಲ. 90% ಚಿಕಿತ್ಸೆ ಉಪಯೋಗ ಆಗೋದಿಲ್ಲ. ಮರಣವನ್ನು ನಪ್ತವಾಗುತ್ತದೆ ಅಂದ್ರೆ ಪ್ರಾರಂಭದ ಹಂತದಲ್ಲಿ ನಾವು ಕಂಡಿಡಿದು ಅವು ನೆಲಕ್ಕೆ ಬೀಳದ ಹಾಗೆ ನೋಡ್ಕೋಬೇಕಾಗುತ್ತೆ. ಇದು ಮುಖ್ಯವಾದ ಒಂದು ಕ್ರಮಶ ಅಂಶ. ರೈತ ಬಾಂಧವರೇ, ತಮ್ಗೆ ಈ ಹೈನು ರಾಸುಗಳಲ್ಲಿ ಕಂಡುಬರುವಂತ ರೋಗಗಳು ಮತ್ತೆ ಅವುಗಳ ಒಂದು ಚಿಕಿತ್ಸಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಪಿ ಟಿ ರಮೇಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9845716670. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9845716670. ಒಳ್ಳೆಯದು ಡಾಕ್ಟರ್ ರಮೇಶ್ ಅವರೇ, ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆಯಲ್ಲಿ ಹೈನು ರಾಸುಗಳಲ್ಲಿ ಮುಖ್ಯವಾಗಿ ಕಂಡುಬರುವಂಥ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಜಗದೀಶ್ ಅವರೇ. ಕೃಷಿರಂಗದಲ್ಲಿ ಇದುವರೆಗೂ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಬರುವ ರೋಗ ಮತ್ತು ಅವುಗಳ ನಿಯಂತ್ರಣ ಕುರಿತು ಬೆಂಗಳೂರಿನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಔಷಧ ವಿಭಾಗದ ಪ್ರಾಧ್ಯಾಪಕರಾದ ಡಾ ಪಿಟಿ ರಮೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ ಆಗಿದೆ 6:15. ಇದೀಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳನ್ನು ಗಮನಿಸೋಣ. ಇನ್ನು ಮುಂದೆ 6:30 ಅವಲೋಕನ ಪ್ರಸಾರವಾಗಲಿದೆ. 6:51 ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್ ಕಾರ್ಯಕ್ರಮವಿದೆ. 7:45 ವಿಧಾನಮಂಡಲದಲ್ಲಿ ಇಂದು ರಾತ್ರಿ 9:05 ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ 2ನೇ ರಾಷ್ಟೀಯ ಮಟ್ಟದ ಅಂಧರ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪ್ರಶಸ್ತಿಯನ್ನು ಪಡೆದ ಕರ್ನಾಟಕದ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರರೊಂದಿಗೆ ಮಾತುಕತೆ ಪ್ರಸಾರವಾಗುವುದು. ರಾತ್ರಿ 9:30 ರಾಷ್ಟೀಯ ಭಾಷಣ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ